ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅನ್ನದಾನ ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೂಡಲು ಮಾಹಿತಿಬೇಕು. ಕೇಳಿದರೆ, ಕೃಷಿ, ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40 ಪ್ರಸಾರವಾಗುತ್ತಿದೆ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, October 2024 February 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಸಂಭ್ರಮ ಸಂಭ್ರಮ ಸಂಭ್ರಮ ಆಕಾಶವಾಣಿ ಭದ್ರಾವತಿಗೆ ಈಗ 60 ವರ್ಷಗಳ ವಜ್ರ ಮಹೋತ್ಸವದ ಸಂಭ್ರಮ. ಬರೀ ಸಂಭ್ರಮ ಮಾತ್ರ ಅಲ್ಲ, ಸಾರ್ವಜನಿಕರಿಗಾಗಿ ವಿಶೇಷ ಸ್ಪರ್ಧೆಗಳ ಹೂರಣ, ಸಣ್ಣ ಕತೆ ಹಾಗೂ ಪಾಕ ಸ್ಪರ್ಧೆ ಕೇಳುಗ ಮಿತ್ರರಿಗಾಗಿ. ಇದಕ್ಕಾಗಿ ನೀವು ಮಾಡಬೇಕಾದದ್ದು ಬಹಳ ಸುಲಭ. 4 ಪುಟಕ್ಕೆ ಮೀರದಂತೆ 500 ಶಬ್ದಗಳ ಒಳಗೊಂಡ ಸಣ್ಣ ಕಥೆಯನ್ನ ಬರೀಬೇಕು. ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ ಬಂದು. ಬಗೆ ಬಗೆಯ ಖಾದ್ಯ ಭಕ್ಷ್ಯಗಳನ್ನು ತಯಾರಿಸುವ ವಿಧಾನ ಒಳಗೊಂಡ ಲೇಖನ ಇದಾಗಿರಲಿ. ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಆಕಾಶವಾಣಿ, JPS ಕಾಲೋನಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577302. ಇಲ್ಲಿಗೆ ಕಳುಹಿಸಿ, ಅಥವಾ ನೀವು ಇಮೇಲ್ ಮಾಡುವುದಾದರೆ AIRBBVT@gmail.com. ಇಲ್ಲಿಗೆ ಮೇಲ್ ಕಳುಹಿಸಿ. ಮೊದಲ 3 ಸ್ಥಾನಗಳಿಗೆ ಪ್ರಶಸ್ತಿ ನೀಡಲಾಗುತ್ತೆ. ನೆನಪಿರಲಿ, January 25 ಕೊನೆಯ ದಿನಾಂಕ. ಈ ಮಕರ ಸಂಕ್ರಾಂತಿಯನ್ನು ಆಭರಣ್ ಜುವೆಲ್ಸ್ ನ ವಿಶೇಷ ಹಬ್ಬದ ಕೊಡುಗೆಗಳೊಂದಿಗೆ ಆಚರಿಸಿ. January 19 ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪರ್ ಗ್ರಾಮ್ಗೆ 350 ರೂಪಾಯಿ ವರೆಗೂ ಆಫ್. ಡೈಮಂಡ್ ಜ್ಯುವೆಲ್ಲರಿ ಪರ್ ಕ್ಯಾರೆಟ್ ಮೇಲೆ ಫ್ಲಾಟ್ 9,000 ರೂಪಾಯಿ ಆಫ್. ಹಾಗೂ ಸಿಲ್ವರ್ ಆರ್ಟಿಕಲ್ ನ ಮೇಕಿಂಗ್ ಚಾರ್ಜಸ್ ಮೇಲೆ ಪರ್ ಕೆಜಿಗೆ ಫ್ಲಾಟ್ 3,000 ರೂಪಾಯಿ ಆಫ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಆಭರಣ್ ಜ್ಯುವೆಲ್ಲರ್ ಶೋರೂಮ್ ವಿಸಿಟ್ ಮಾಡಿ. TNC ಅಪ್ಲೈ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800420223 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Namaskar Karnataka. The International Trade Fair Organics and Millets 2025 is being held on January 23rd, 24th and 25th at Tripura Vasini Palace Grounds, Bengaluru. Participate in diverse stalls, organic and millet products, indigenous seeds and forgotten delicacies, along with insightful seminars and vibrant cultural programs. Embrace organics, relish millets. This event is brought to you by the Department of Agriculture, Government of Karnataka. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಲಿದ್ದೀರಿ ಸೊಪ್ಪು ತರಕಾರಿ ಬೆಳೆಗಳ ನಿರ್ವಹಣೆ. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಮರುಳನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಜಯಶ್ರೀ ರಾಜ್ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನನ್ನ ಹೆಸರು ಜಯಶ್ರೀ ಅಂತ ಹೇಳ್ಬಿಟ್ಟು ನಾನು ಮರುಳನಹಳ್ಳಿ ಕಡೂರು ತಾಲೂಕಿಂದ ಬಂದಿದ್ದೇನೆ. ನಾನು ಸಾವಯವ ಕೃಷಿಯಲ್ಲಿ ಸೊಪ್ಪು ತರಕಾರಿಗಳನ್ನ ಬೆಳೀತಾ ಇದ್ದು ಈಗ ಸೊಪ್ಪುಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪನ್ನ ಜಾಸ್ತಿ ಬೆಳೀತಾ ಇದ್ದೀವಿ ಸರ್. ಈಗ ಈ ಒಂದು ಸೊಪ್ಪು ತರಕಾರಿಗಳಲ್ಲಿ ಪ್ರಮುಖವಾಗಿ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ನೀವೇ ಸ್ವಂತ ಈಗ ಹೇಳದ ಹಾಗೆ ನಮ್ಮ ಇನ್ನೊಬ್ಬರು ರೈತರು ಹೇಳ್ತಾ ಇದ್ರು ಈಗ ಮಾತಾಡ್ಬೇಕಾದ್ರೆ, ಸೊ ಇದರ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ ಸರ್? ನಾವು ನಿರ್ವಹಣೆ ಬಂದ್ಬಿಟ್ರೆ ಸೊಪ್ಪು ತರಕಾರಿಗಳಿಗೆ ಬೀಜ ಒಂದು ಮಾರ್ಕೆಟ್ ಇಂದ ತಗೊಂಡ್ಬರ್ತೀವಿ. ಸಾವಯವ ಕೃಷಿ ಮಾಡೋದ್ರಿಂದ ನಾವು ಗೊಬ್ಬರಗಳನ್ನ ಜಾಸ್ತಿ ಬಳಸೋದಿಲ್ಲ. ಎರೆಹುಳು ತೊಟ್ಟಿ ಇದೆ ನಮ್ಮಲ್ಲಿ. ನಾವು ಹಸು ಸಾಕಾಣಿಕೆ ಮಾಡಿರೋದ್ರಿಂದ ಎರೆಹುಳು ತೊಟ್ಟಿಲಿ ಕೃಷಿ ತ್ಯಾಜ್ಯ ವಸ್ತುಗಳು ತುಂಬಾನೇ ಇದೆ ನಮ್ಮಲ್ಲಿ. ಅದನ್ನ ಬಳಸಿಕೊಳ್ಳಲ್ಲ, ಏನು ಕೊಂಡ್ಕೊಳ್ಳೋದಿಲ್ಲ ಸರ್. ನಾವು ಪಕ್ಕಾ ಸಾವಯವವಾಗಿ ಬೆಳೀತಾ ಇದ್ದೀವಿ, ಹಾಗಾಗಿ ಖರ್ಚು ಕಡಿಮೆ ಬರೋದ್ರಿಂದ ನಾವು ಎರೆಹುಳ ಗೊಬ್ಬರನೇ ಹಾಕ್ತಿವಿ. ಹಾಗಾಗಿ ಸೊಪ್ಪು ತರಕಾರಿಗಳು ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೂ ತುಂಬಾ ಚೆನ್ನಾಗೂ ಇರುತ್ತೆ ಸರ್. ನಮ್ದು ತರಕಾರಿಗಳಲ್ಲಿ ಯಾವ್ದು ಮೇಡಮ್? ತರಕಾರಿಗಳು ಅಂತ ಬಂದ್ರೆ ಸೀಸನ್ ಬೈ ಮಾಡ್ತೀವಿ ಸರ್. ಈಗ ಅವರೆಕಾಳು ಸೀಸನ್ ಬಂದಾಗ ಸೊಪ್ಪು ಓಡೋದಿಲ್ಲ. ಸೌತೆ ಹಾಕ್ತಿವಿ, ಸೌತೆಕಾಯಿ ತಿನ್ನೋ ಸೌತೆಕಾಯಿ ಬರುತ್ತಲ್ಲ ಸರ್, ಅದನ್ನ ಹಾಕ್ತಿವಿ. ಮತ್ತೆ ಬಂದ್ಬಿಟ್ಟು ಹೀರೆಕಾಯಿ ಹಾಕ್ತಿವಿ, ಹೀರೆಕಾಯಿ ಸೌತೆ ಹಾಕ್ಬಿಟ್ಟು ಇನ್ನ ಫೆಬ್ರವರಿ ತಿಂಗಳವರೆಗೂ ತರಕಾರಿ ಸೌತೆಕಾಯಿ ಮತ್ತೆ ಹೀರೆಕಾಯಿನಲ್ಲಿ ಮೇಂಟೈನ್ ಮಾಡಿ ಅವರೆಕಾಯಿ ಸೀಸನ್ ಮುಗಿದ್ಮೇಲೆ ಮತ್ತೆ ಸೊಪ್ಪು ಮಾಡ್ತೀವಿ ಸರ್. ವರ್ಷದ ಎರಡು ತಿಂಗಳು ಬಿಟ್ಟು ಇನ್ನು 10 ತಿಂಗಳು ಬ್ಯಾಚ್ ಅಂಡ್ ಬ್ಯಾಚ್ ಸೊಪ್ಪು ಇರುತ್ತೆ ಸರ್. ನಮ್ದು ಎಕರೆ ಜಮೀನು ನಾವು 8 ಎಕರೆ ಜಮೀನು ಇದೆ ಸರ್. ನಮ್ದು 8 ಎಕರೆಯಲ್ಲಿ ಯಾವ ರೀತಿಯಿಂದ ನೀವು ಭಾಗಗಳನ್ನ ಮಾಡ್ಕೊಂಡಿದ್ದೀರಿ ಅಂದ್ರೆ ಈಗ ಉಣ್ಣೋ ಬೆಳೆ ರಾಗಿ ಆಗ್ಲಿ ಮೆಕ್ಕೆಜೋಳ ಆಗ್ಲಿ ಆ ಒಂದು ಬೆಳೆ ಜೊತೆಗೆ ಈ ತರಕಾರಿ ಮತ್ತೆ ಸೊಪ್ಪುಗಳು ಸರ್? ತೆಂಗಿನ ತೋಟ ಬಂದ್ಬಿಟ್ಟು 3.5 ಎಕರೆ ನಮ್ದಿದೆ. 3.5 ಎಕರೆನಲ್ಲೇ ನಾವು ಈ ಕೃಷಿಗೆ ಬೇಕಾದಂತ ಸೊಪ್ಪು ತರಕಾರಿಗಳನ್ನ ಬೆಳೀತೇವೆ. ಇನ್ನ 2 ಎಕರೆಯಲ್ಲಿ ಬಂದ್ಬಿಟ್ಟು ಅಡಕೆ ತೋಟ ಮಾಡಿದ್ದೇವೆ. ಆ ಅಡಕೆ ತೋಟದಲ್ಲಿ ಈಗ 3 ವರ್ಷದ್ದೊಂದಿದೆ, 2 ವರ್ಷದ್ದೊಂದಿದೆ, ಸಣ್ಣ ಗಿಡ ಇದಾವೆ. ಅದರಲ್ಲಿ ಬಾಳೆ ಮಾಡ್ಬೇಕಂತ ಐಡಿಯಾ ಇದೆ ಸರ್. ಇನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಇನ್ನ ಬಾಕಿ ಇರೋಂತದ್ರಲ್ಲಿ ತೆಂಗಿನ ಗಿಡಗಳು ಸ್ವಲ್ಪ ಇದೆ ಸರ್. ಅದರಲ್ಲೇನು ತುಂಬಾ ದೂರ ದೂರ ಇರೋದ್ರಿಂದ ನಮಗೆ ಹತ್ರ ಇರೋಂತ ಸ್ಥಳಗಳಲ್ಲೇನೆ ನಾವು ಜಾಸ್ತಿ ತರಕಾರಿಗಳನ್ನ ಮಾಡ್ಕೋತೀವಿ. ತರೋದಾಗ್ಲಿ ಮಾಡೋದಾಗ್ಲಿ ನಮ್ಗೆ ಆಗ್ರಹ ಆಗತ್ತೆ ಅಂತ ಹೇಳಿ ಬಾಕಿದೆಲ್ಲ ಈರುಳ್ಳಿ ಎಲ್ಲ ಬೆಳಿತೀವಿ ಸರ್. ವಿದ್ಯಾಭ್ಯಾಸ ಎಲ್ಲಿವರೆಗೆ ಮಾಡಿದಿರಿ ಮೇಡಮ್? ನಾನು SSLC ಓದಿದ್ದೇನೆ ಸರ್. ಬಟ್ ನೀವು ಇದರಲ್ಲಿ ಸಾಧನೆ ಮಾಡ್ತಾ ಇದ್ದೀರಲ್ಲ, ಈ ಕೃಷಿಗೆ ಏನು PhD ಮಾಡಬೇಕಾಗಿಲ್ಲ, ಯಾವುದೇ ಇದಕ್ಕೆ ವಿದ್ಯಾಭ್ಯಾಸ ಬೇಕಾಗಿಲ್ಲ, ಇದರಲ್ಲಿ ಸುಮಾರು ಸಾಧನೆ ಮಾಡಿದ್ದಾರೆ. ಏನು ವಿದ್ಯಾರ್ಹತೆ ಇಲ್ಲದೆ ಅದರಲ್ಲೇ ಸುಮಾರು ಇದು ಮಾಡಿದ್ದಾರೆ. ನಿಮ್ಮ ಒಂದು ಈ ಕೃಷಿಗೆ ಮೆಚ್ಚಿ ಪ್ರಶಂಸೆಗಳೇನಾದ್ರು ಪ್ರಶಸ್ತಿಗಳೇನಾದ್ರೂ ಇಲ್ಲ ಸರ್? ನಮ್ಮಲ್ಲಿ ಆತರ ಗುರುತಿಸೋ ಅಂತ ಕೆಲಸಗಳು ಯಾರು ಮಾಡಿಲ್ಲ ನಮ್ಮನ್ನ. ನಾವು ಮೂಲಭೂತವಾಗಿ ನಾವು ಕೃಷಿಕರೇ ಆಗಿರೋದ್ರಿಂದ ನನ್ನ ತಂದೆ ಮನೆಯಲ್ಲೂ ನಾವು ಕೃಷಿಕರೇ ಸರ್. ಯಾವಾಗ್ಲೂ ತರಕಾರಿಗಳನ್ನ ಅವರು ಮಾಡ್ತಾರೆ, ಅವರನ್ನ ನೋಡ್ಕೊಂಡು ನಾನು ಈಗ ಸ್ವಲ್ಪ ಮಾಡಿದ್ದೇವೆ. ನಮ್ದು ಬಯಲು ಸೀಮೆ ಆದ್ರಿಂದ ಸ್ವಲ್ಪ ನೀರಿಗೆಲ್ಲ ಅಭಾವ ಇದ್ದಿದ್ರಿಂದ ಸ್ವಲ್ಪ ಹೂಗಳನ್ನ ಬೆಳೀತಾ ಇದ್ವಿ ಸರ್. ವೆರೈಟೀಸ್ ಆಫ್ ಹೂಗಳು ಬೆಳೀತಾ ಇದ್ವಿ. ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಬೆಳೀತಾ ಇದ್ವಿ. ಈಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಅದ್ರ ಜೊತೆಗೆ ಸೊಪ್ಪನ್ನು ಮಾಡ್ಕೊಂಡು ಹಸುಗಳು ಇದಾವೆ ಸರ್. ಒಂದನ್ನ ನಂಬಿಕೊಂಡು ನಾವ್ ಯಾವತ್ತು ಕೃಷಿ ಮಾಡಿಲ್ಲ. ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲದೂ ಇರ್ಬೇಕು ಸರ್. ಈಗ ಒಂದು ಇಲ್ಲ ಅಂತಂದ್ರೆ ಇನ್ನೊಂದಾರು ಹೆಲ್ಪಿಗೆ ಬರುತ್ತೆ. ಆ ತರ ದೃಷ್ಟಿಕೋನದಿಂದ ಎಲ್ಲದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ಕಂತ ಹಸುಗಳು ಇದಾವೆ. ಒಂದ್ ಹಸು ತಗೊಂಡಿದ್ವಿ, ಈಗ 3 ಹಸು ಇದೆ ನಮ್ಮಲ್ಲಿ. ಸಗಣಿಗಳು ಆಗಿರೋದ್ರಿಂದ ಸಾವಯವ ಕೃಷಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿದೀವಿ ಸರ್. ನಾವು ಕೃಷಿನಲ್ಲಿ ಎಲ್ಲದನ್ನು ಮಾಡ್ಕೊಂಡಿದ್ವಿ. ಹಸುಗಳಿಂದನೂ ಆದಾಯ ಬರುತ್ತೆ, ತರಕಾರಿಯಿಂದನೂ ಆದಾಯ ಬರುತ್ತೆ. ಒಂದು ಸೀಸನ್ ಮುಗಿದ್ರೆ ಇನ್ನೊಂದು ಸೀಸನ್, ಅಥವಾ ಒಂದು ಬೆಳೆ ಮುಗಿದ್ರೆ ಇನ್ನೊಂದು ಬೆಳೆಯಿಂದ ಅದು ನಿರಂತರವಾಗಿ ಸುಸ್ಥಿರವಾಗಿ ಆದಾಯ ಬರಬೇಕು ಅಂತೇಳಿ ಆ ರೀತಿಯಿಂದ ನೀವು ಯೋಜನೆ ಹಾಕೊಂಡಿದ್ದೀರಾ. ಇದು ಯಾರು ನಿಮ್ಗೆ ಹೇಳ್ಕೊಟ್ರು? ನಮ್ಮ ತಂದೆ ಮನೆಯಿಂದನೇ ಕಲ್ತಿರೋದು ಸರ್ ನಾವು. ಯಾಕೆಂತಂದ್ರೆ ಅವರು ತರಕಾರಿ ಸೊಪ್ಪುಗಳಲ್ಲಿ ತುಂಬಾ ನೋಡಿದ್ದಾರೆ. ನಾವು ತರಕಾರಿಗಳನ್ನ ಜಾಸ್ತಿ ನಮ್ಮ ತರೀಕೆರೆ ತಾಲೂಕಲ್ಲಿ ತರಕಾರಿಗಳು ಜಾಸ್ತಿ ಬೆಳೀತಾ ಇದ್ರು. ಹಾಗಾಗಿ ನೀರಿನ ಅಭಾವ ಇದ್ದಿದ್ದರಿಂದ ಮೊನ್ನೆ ಈಗ ಒಂದು ವರ್ಷದಲ್ಲಿ ಬೋರ್ವೆಲ್ ಹಾಕ್ಸಿದ್ವಿ, ನೀರು ತುಂಬಾ ಚೆನ್ನಾಗಿ ಬಿದ್ದಿದೆ. ಹಾಗಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ಈಗ ಸೊಪ್ಪು ತರಕಾರಿ ಮಾಡಿದೀವಿ ಸರ್. ಬಾಳೆ ಹಾಕಿದೀವಿ ಒಂದ್ ಸ್ವಲ್ಪ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಮೇಲಾಗಿ ಒಂದ್ ಸ್ವಲ್ಪ ವಿದೇಶಿ ತಳಿಗಳನ್ನು ನಾನು ಬಾಳೆಗಳನ್ನೆಲ್ಲ ತಂದು ಹಾಕಿದ್ದೀನಿ ಸರ್. ಬ್ಲೂ ಬನಾನಾ ಅಂತ ಒಂದು ಬರುತ್ತೆ ಮಲೇಷಿಯಾ ತಳಿ ಸರ್, ಅದು ಅದನ್ನ ನೋಡ್ಬೇಕು ನಾನು ಹೆಂಗ್ ಬರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿಗೋಸ್ಕರ ಒಂದು ಮೂರ್ ಗಿಡ ತಗೊಂಬಂದು ಹಾಕಿದೀನಿ. ಗ್ರೋತ್ ಎಲ್ಲ ಚೆನ್ನಾಗಿ ಬಂದಿದೆ. ಅದಕ್ಕೂ ಸಾವಯವಾಗೆ ಮಾಡ್ಬೇಕು ಅಂತ ಹೇಳಿ ತಂದು ಹಾಕಿದ್ದೀನಿ ಸರ್. ಅದು ಬಂತು ಅಂತಂದೆ ನೋಡೋಣ ಮುಂದೆ ಒಂದು ಪ್ರಯೋಗ ಮಾಡಬಹುದು ಅಂತ ಹೇಳಿ ಮಾಡಿದ್ದೇವೆ. ತೋಟದೊಳಗೆ ಈಗ ಏಲಕ್ಕಿ ಮತ್ತೆ ಲವಂಗ ಚಕ್ಕೆ ಗಿಡಗಳು ಸ್ವಸ್ವಲ್ಪ ತಂದ್ ಹಾಕ್ತಾ ಇದೀವಿ ಸರ್. ಮುಂದೆ ಮಾಡೋ ಅಂತ ಸಮಗ ಇನ್ನೂ ಯೋಚನೆಗಳು ಇದಾವೆ ನನ್ನಲ್ಲೂ, ಮಾಡಬೇಕು ಅದೇ ಒಂದೊಂದಾಗಿ ಮಾಡ್ತಾ ಹೋಗೋಣ ಅಂತ ಅನ್ಕೊಂಡಿದೀವಿ. ನಿಮ್ಮ ಮನೆಯವರು ಯಾವ ರೀತಿಯಿಂದ ಸಹಕಾರ ಮಾಡ್ತಾರೆ ಈ ಒಂದು ನಿಮ್ಮ ಕೃಷಿಗೆ, ತರಕಾರಿ ಸೊಪ್ಪು ಬೆಳೆಯ ಒಂದು ಕೃಷಿಗೆ? ಸರ್ ಅವರೇ ಮೇನ್ ನಮಗೆ ಬೆನ್ನೆಲುಬು ಸರ್. ಈಗ ಎಲ್ಲಾದ್ರೂ ಹೋಗ್ತೀನಿ ಮಾಡ್ತೀನಿ ಅಂತಂದ್ರೆ ಈಗ ಕೃಷಿ ಮೇಳಗಳಿಗೆ ಹೋಗ್ತೀವಿ, ಏನೇನಿರುತ್ತೆ ಏನೇನಿರಲ್ಲ ಅಲ್ಲೆಲ್ಲ ನೋಡ್ಕೋಬಹುದು. ಮೊನ್ನೆ ಆಗಿತ್ತಲ್ಲ ಸರ್ ಶಿವಮೊಗ್ಗದಲ್ಲಿ ನೋಡ್ಕೊಂಬಂದೆ, ಕೃಷಿ ಯಂತ್ರೋಪಕರಣಗಳು ತುಂಬಾ ಚೆನ್ನಾಗಿದ್ವು ಅಲ್ಲಿ. ಈಗ ರೈತರುಗಳು ಈಗ ಬೇಸಾಯ ಮಾಡ್ತೀವಿ, ಎತ್ತುಗಳು ಸಾಕ್ಬೇಕು, ಮೇವೆಲ್ಲ ಕೊಂಡ್ಕೋಬೇಕು, ಕಷ್ಟ ಆಗಿರುತ್ತೆ. ಯಂತ್ರೋಪಕರಣಗಳೇ ಬೇಕಾದಂತ ಸಿಕ್ಕಿದಾವೆ, ಕಡಿಮೆ ಬೆಲೆಗೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ತುಂಬಾ ಸರ್ಕಾರ ಯೋಜನೆಗಳನ್ನ ಕೊಟ್ಟಿದೆ ನಮ್ಗೆ. ಅದನ್ನ ನಾವು ತಿಳ್ಕೋಬೇಕು ಸರ್. ಇಂಥ ಕೃಷಿ ಮೇಳಗಳಿಗೆ ಹೋಗಿ ನಾನು ಆದಷ್ಟು ನನ್ನ ಕೈಲಾದಷ್ಟು ತಿಳ್ಕೊಂಡಿದ್ದೇನೆ. ಹಾಗೂ ವಿಕಸನ ಸಂಸ್ಥೆ ಪರವಾಗಿ ನನ್ನನ್ನು ಕರ್ಕೊಂಡೋಗಿದ್ದಾರೆ. ತುಂಬಾ ಒಂದು ಮೂರ್ನಾಲ್ಕು ಯೂನಿವರ್ಸಿಟಿಗಳನ್ನೆಲ್ಲ ನೋಡ್ಕೊಂಡ್ಬಂದು ಎರೆಹುಳ ಗೊಬ್ಬರ ತಯಾರಿಕೆ ಹೇಗೆ ಮಾಡಬೇಕು ನಾವು, ಆಮೇಲೆ ಅದನ್ನ ಹೇಗೆ ನಾವು ತೋಟಗಳಿಗೆ ಹಾಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಗೆ. ಹಂಗಾಗಿ ನಮ್ದು ಒಂದು 150 ಗಿಡ ತೆಂಗಿತ್ತು ಸರ್. ನಾವು ಸಾವಯವ ಕೃಷಿ ಮಾಡೋದಕ್ಕಿಂತ ಮುಂಚೆಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನಮ್ಗೆ. ನಾವೇನ್ ಮಾಡ್ತಿದ್ವು, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ 150 ಗಿಡದಲ್ಲಿ ಈಗ ಕೇವಲ 80 ಗಿಡ ತೆಂಗಿನ ಗಿಡ ಇದೆ ನಮ್ದು. ಅಷ್ಟು ತೆಂಗಿನ ಗಿಡ ಹೋಯ್ತು, ಯಾಕಾಯ್ತು ಏನಾಯ್ತು ತಿಳ್ಕೊಳ್ಳೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾವೆ. ಈಗ ಇರೋ ತೆಂಗಿನ ಗಿಡಗಳನ್ನಾದ್ರೂ ನೋಡ್ಕೋಬಹುದು ಅಂತನ್ನತ್ತಿಗೆ ಈಗ ಒಂದು ವರ್ಷದಿಂದ ಮಾಡ್ತಾ ಇದೀವಿ ಸರ್. ನಾವೀಗ ಆಲ್ಮೋಸ್ಟ್ ತೆಂಗಿನ ಗಿಡಗಳು ತುಂಬಾ ಚೆನ್ನಾಗಿದ್ದಾವೆ. ಈಗ ಇನ್ ಮುಂದೆ ನಾವು ರಾಸಾಯನಿಕಗಳನ್ನ ತರಲೇಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಏನೇ ಒಂದು ತರಕಾರಿ ಮಾಡೋದಾದ್ರು ಬೇವಿನಿಂಡಿ ಹಾಕ್ತಿವಿ ಸರ್. ಅದರಿಂದ ರೋಗಗಳ ಬಾಧೆ ನಮಗೆ ಜಾಸ್ತಿ ಬರೋದಿಲ್ಲ. ಬೇವಿನಿಂಡಿ ತಳಕ್ ಕೊಟ್ಬಿಟ್ರೆ ಸಗಣಿ ಗೊಬ್ಬರಕ್ಕಿಂತ ಸ್ವಲ್ಪ ನಿಧಾನಕ್ಕೆ ಬರ್ಲಿ ಸರ್ ನಮಗೆ ಪರವಾಗಿಲ್ಲ. ಬಟ್ ಬೆಳೆಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ದು, ಅದನ್ನ ನಮಗೆ ಖುಷಿ ಆಗ್ತಾ ಇದೆ. ರೇಟ್ ಇಂದು ಸೆಕೆಂಡ್ರಿ ಸರ್. ನಮ್ಗೆ ಬೆಳೆ ಚೆನ್ನಾಗಿ ಬರಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಭೂಮಿನ ಚೆನ್ನಾಗಿ ಸುರಕ್ಷಿತವಾಗಿ ಕೊಟ್ಟೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಭೂಮಿ ತಾಯಿನ ವಿಷ ಮಾಡಬಾರ್ದು, ವಿಷ ಹಾಕಬಾರ್ದು. ಹೌದು, ಅದು ನನ್ನ ಮೂಲ ಉದ್ದೇಶ ಸರ್. ವಿಕಸನ ಸಂಸ್ಥೆಗೆ ಸೇರಿದ್ರಿಂದ ಟೈಲರಿಂಗ್ ನ ಕಲ್ಸಿದ್ದಾರೆ. 4 ತಿಂಗಳು ಟೈಲರಿಂಗ್ ನ ಕಲ್ತಿದ್ವಿ. ನಮ್ದು ಜೀವನ ಬಯಲ್ಸೀಮೆ, ಅದರಿಂದ ತುಂಬಾನೇ ಕಷ್ಟ ಇತ್ತು ಸರ್ ನಮ್ಗೆ. ಅದು 4 ತಿಂಗಳು ಕಲ್ತಾದ್ಮೇಲೆ ಟೈಲರಿಂಗ್ ಮಾಡಿದ್ಮೇಲೆ ನಮ್ಮವೆಲ್ಲ ಹೊಲ್ಕಂತ ಬೇರೆಯವರನ್ನು ಹೊಲ್ಕಂತ ಅದ್ರ ಮುಖಾಂತರ ಆದಾಯ ಗಳಿಸ್ತಾ ಇದ್ದೀನಿ ನಾನು. ಆಮೇಲೆ ಎರೆಹುಳು ತೊಟ್ಟಿನ ಕೊಟ್ಟಿದ್ರು. ನಾನು ಎರೆಹುಳು ತೊಟ್ಟಿ ಯಾರು ಬೇಡ ಬೇಡ ಅಂತಂದ್ರು ನನಗೆ ಇಂಟ್ರೆಸ್ಟ್ ಇತ್ತು. ಬಟ್ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಹೆಂಗ್ ಮಾಡ್ಬೇಕು ಅಂತ ಐಡಿಯಾನೂ ಗೊತ್ತಿರ್ಲಿಲ್ಲ. ವಿಕಸನ ಸಂಸ್ಥೆಯವ್ರು ನಮಗೆಲ್ಲ ತಿಳಿಸ್ಕೊಟ್ಟು ಆ ಎರೆಹುಳ ತೊಟ್ಟಿನಲ್ಲಿ ಈಗ 3 ಸಲ ಗೊಬ್ಬರ ತೆಗ್ದಿದ್ದೀನಿ ನಾನು. ಒಂದು ತೊಟ್ಟಿನಲ್ಲಿ ಮಿನಿಮಮ್ ಅಂದ್ರೆ 1.5 ಕ್ವಿಂಟಲ್ ಇಂದ 2 ಕ್ವಿಂಟಲ್ ಗೊಬ್ಬರ ಬರ್ತಾ ಇದೆ ನಮ್ಗೆ. ಸಾಕಷ್ಟು ಗೊಬ್ಬರಗಳು ನಮ್ ತೋಟಕ್ಕೆ ಆಗ್ತಾ ಇದೆ. ನಾವು ಬೇರೆ ಕಡೆ ಎಲ್ಲೂ ಮಾರೋದು ಬೇಡ, ತರೋದು ಬೇಡ. ಅದನ್ನೇ ಈಗ ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡಿ, ನಮ್ದೇ ಹಸುಗಳು ಇರೋದ್ರಿಂದ ಸಗಣಿಗೇನು ತೊಂದರೆ ಆಗೋದಿಲ್ಲ ನಮ್ಗೆ, ಅದನ್ನೇ ಒಂದ್ ಸ್ವಲ್ಪ ವಿಸ್ತರಣೆ ಮಾಡ್ಬಿಟ್ಟು ಇನ್ನೂ ಸ್ವಲ್ಪ ಮಾಡ್ಬೇಕು ಅನ್ನೋ ಐಡಿಯಾ ನನ್ನಲ್ಲಿದೆ ಸರ್. ಇನ್ನ ಬೆಳಗಿನ ಜಾವ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಮನೆ ಕೆಲಸದ ಜೊತೆಗೆ? 4:30 ಎದ್ದಳ್ತೀವಿ ಸರ್ ನಾವು. ಬೆಳಗಿನ ಜಾವ 4:30 ಎದ್ದು ಹಸುಗಳು 3 ಹಸುಗಳು ಹಾಲು ಕರೆದು ಸಗಣಿ ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆ ನನ್ನ ಮಗ ಕಾಲೇಜ್ಗೆ ಹೋಗ್ತಾನೆ, ಅವ್ನು ಹೋಗೋದ್ರೊಳಗೆ 8 ಗಂಟೆಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ನಾನು ನಮ್ಮ ಮನೆಯವರು ಮತ್ತೆ ನನ್ನ ಮಗ ಹೋಗೋದ್ರೊಳಗೆ ಎಲ್ಲ ಹಸುಗಳೆಲ್ಲ ಕಟ್ಬಿಟ್ಟು ಮೇವೆಲ್ಲ ಕೊಯ್ದಿಟ್ಬಿಟ್ಟು ಒಂದ್ 500 ಶೂರು ಸೊಪ್ಪು ಕಿತ್ಕೊಂಬಂದಿಟ್ಟು ಕಾಲೇಜ್ಗೆ ಹೋಗ್ತಾನೆ ಸರ್ ಅವನು. ನಾವು ಅಷ್ಟೊತ್ತಿಗೆ ಬರ್ತೀವಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ. 10 ಗಂಟೆಗೆ ತಿಂಡಿ ತಿಂದಿದ್ರಿಂದ ಅವಕ್ಕೆಲ್ಲ ಮೇವು ನೀರು ಎಲ್ಲ ಮಾಡ್ಬಿಟ್ಟು ಮತ್ತೆ ಬಿಸಿಲಲ್ಲಿ ಸೊಪ್ಪು ಕೀಳೋದಕ್ಕೆ ಬರಲ್ಲ. 2 ಗಂಟೆಗೆ ಹೋಗ್ತೀವಿ ಸರ್. ನೀರೆಲ್ಲ ಬಿಡಬೇಕಾಗುತ್ತೆ. ನೀರೆಲ್ಲ ಬಿಡ್ಕೊಂಡಾದ್ಮೇಲೆ 2 ಗಂಟೆ ಗಂಟೆಗೆ ಹೋದ್ರೆ ಮತ್ತೆ ಆರ್ ಗಂಟೆಗೆ ಹಾಲು ಕರೆಯೋ ಟೈಮಿಗೆ ಬರ್ತೀವಿ ಸರ್. ನಾವು ಮೂರೇ ಜನ ನಮ್ಮ ಮನೇಲಿ ನಾವು ಇಷ್ಟು ಕೆಲಸ ಮಾಡ್ತಾ ಇದೀವಿ. ಬೇರೆ ಹೊರಗಿನವ್ರು ಯಾರು ತಗೊಳ್ಳಲ್ವಾ? ಇಲ್ಲ ಸರ್, ಕೂಲಿ ಕಾರ್ಮಿಕರು ನಮ್ಮ ಟೈಮಿಗೆ ಸಿಗೋದಿಲ್ಲ. ಮೇಲಾಗಿ ಅವರಿಗೆ ಕೂಲಿ ಎಲ್ಲ ಕೊಟ್ಟು ಮಾಡಿಸಿದ್ರೆ ನಮಗೇನು ಉಳಿಯೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ನಮಗೆ ಎಷ್ಟು ಬೇಕಾಗತ್ತೋ ಅಷ್ಟು ಮಾತ್ರ ನಾವು ಮಾಡ್ಕೋತೀವಿ ಸರ್. ಹೆವಿ ಆಗತ್ತರ ನಾವು ಯಾವ ಕೆಲಸನು ಮಾಡ್ಕೊಳಲ್ಲ. ಈಗ ನಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನ ಮಾತ್ರ ನಾವು ಮಾಡ್ಬೇಕು ಸರ್. ಹೆವಿಯಾಗಿ ಮಾಡೋದ್ರಿಂದ ಈಗ ಬೇರೆಯವ್ರನ್ನ ಕರ್ಕೊಂಡ್ ಬರ್ಬೇಕಾಗುತ್ತೆ, ನಮ್ಮಂಗೆ ಕೆಲಸ ಮಾಡಲ್ಲ ಅವರು. ಈಗ ಕೂಲಿ ಕೊಟ್ರೆ ನಮಗೆ ಎಲ್ಲಿ ಸರ್? ಈಗ ಸೊಪ್ಪಿನ ರೇಟ್ ಒಂದೊಂದ್ ರೀತಿ ಒಂದೊಂದ್ ಸೀಸನ್ ಬೈ ಇರುತ್ತೆ, ಹೆಂಗೆ ಸರ್ ನಾವು ಕೊಡೋಕಾಗುತ್ತೆ? ಹಂಗಾಗಿ ನಾವೇ ಮಾಡ್ಕೊಂತೀವಿ ಸರ್. ನಮಗೆ ಎಷ್ಟು ಬೇಕೋ ಅಷ್ಟನ್ ಮಾತ್ರ ನಾವು ಮಾಡ್ಕೊಂತೀವಿ ಸರ್, ಮಾಡ್ಕೊಂತೀವಿ. ಇದರಲ್ಲಿ ಹೇಳಿದ್ರೀಗ ನೀವು ಸ್ವಾವಲಂಬಿಯಾಗಿ ನಾವು ಮನೆಯವರೇ ನಾವು ಅದರಲ್ಲಿ ಸೇರಿಸ್ಕೊಂಡಿದ್ದಕ್ಕೋಸ್ಕರ ಇದು ಕೃಷಿ ಉಳ್ಕೊಂಡಿದೆ ಅಂತ ಹೇಳ್ತೀರಾ. ಕೃಷಿ ಇಲ್ಲ ಅಂತಂದ್ರೆ ಜಗತ್ತೇ ಇಲ್ಲ ಅಲ್ವಾ? ಕೃಷಿ ಉಳಿದ್ರೆ ನಾವು ಉಳಿತೀವಿ, ಮನುಕುಲ ಉಳಿತದೆ. ಕೃಷಿ ಇಲ್ಲ ಅಂತಂದ್ರೆ ಇದು ನಾಶ ಅಂತ ನಾವು ಹೇಳ್ಬಹುದು. ಈಗ ಮತ್ತೆ ನೀವು ಏನ್ ಹೇಳ್ತಾ ಇದ್ದೀರಾ, ರಾಗಿಯಿಂದ ಒಂದು ಮೌಲ್ಯವರ್ಧನೆ ಮಾಡಿ ಹಲ್ವಾ ಮಾಡೋ ಒಂದು ವಿಚಾರವಾಗಿ ನಿಮ್ಮಿಂದ ಕೇಳ್ಪಟ್ಟೆ ನಾನು. ಸೊ ಇದರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ರಾಗಿನಲ್ಲಿ ಕೀಲ್ಸ್ ಅಂತ ನಮ್ ಕಡೆ ಮಾಡ್ತೀವಿ ಸರ್. ಕೀಲ್ಸ್ ಇದು ಸಾಂಪ್ರದಾಯಿಕ ಆ ಒಂದು ಪ್ರದೇಶದಲ್ಲಿ ಮಾತ್ರ ಇದು ಈ ಹೆಸರು ಕರೀತಾರ ಮತ್ತೆ ಹೇಗೆ ಇದು? ಅಲ್ವಾ ಅಂತಾನು ಕೆಲವು ಸೈಡ್ ಕರೀತಾರೆ, ರಾಗಿ ಗಿಣ್ಣು ಅಂತಾನು ಕೆಲವು ಕಡೆ ಕರೀತಾರೆ. ನಮ್ ಕಡೆ ಎಲ್ಲ ನಾವು ಕೀಲ್ಸ್ ಅಂತಾನೆ ಕರಿತೀವಿ ಸರ್. ನಿಮ್ಮ ಸ್ಥಳೀಯವಾಗಿ? ಸ್ಥಳೀಯವಾಗಿ ಹೌದು, ಕಡೂರ್ ತಾಲೂಕಲ್ಲೆಲ್ಲ ನಾವು ಕೀಲ್ಸ್ ಅಂತಾನೆ ಅನ್ನೋದು ಸರ್. ಅದು ಬೇಸಿಗೆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತಂಪಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಹಾಗಾಗಿ ಅದನ್ನ ಮಾಡೋ ವಿಧಾನ ಹೇಳ್ಬಿಟ್ರೆ, ರಾಗಿನ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಮಣ್ಣು ಗಿಣ್ಣು ಏನು ಇಲ್ದಂಗೆ ಮಾಡ್ಕೊಂಡ್ಬಿಟ್ಟು ನೆನೆ ಹಾಕ್ಬೇಕು, ಕ್ಲೀನ್ ಆಗಿ ತೊಳೆದ್ಬಿಟ್ಟು ಎರಡು ಸಲ ಕ್ಲೀನ್ ಆಗಿ ತೊಳೆದ್ಬಿಟ್ಟು. ಕೆಂಪು ರಾಗಿನ ಇಲ್ಲ ರಾಗಿ ಯಾವ ತಳಿ ಆದ್ರೂ ಆಗುತ್ತೆ? ಯಾವ ತಳಿನಾದ್ರೂ ಮಾಡಬಹುದು ಸರ್, ಒಟ್ನಲ್ಲಿ ರಾಗಿ ಆಗಿರ್ಬೇಕಷ್ಟೇನೆ. ಅದನ್ನ ಒಂದು 7-8 hours ನೆನೆಸ್ಬೇಕು ಸರ್. ನೆನೆಸ್ಬಿಟ್ಟು ಅದನ್ನ ಮಿಕ್ಸಿನಲ್ಲಿ ಸಣ್ಣಗೆ ರುಬ್ಬೇಕು ಸರ್. ಚೆನ್ನಾಗಿ ರುಬ್ಬಿಬಿಟ್ಟು ಒಂದು ತೆಳುವಾದ ಬಟ್ಟೆ ತಗೋಬೇಕು. ಬಟ್ಟೆ ತಗೊಂಡು ಕೆಳಗಡೆ ಪಾತ್ರೆಗೆ ಆ ಬಟ್ಟೆನ ಗಂಟು ಹಾಕ್ಬೇಕು. ಮೇಲ್ಗಡೆ ಕಂಠ ಇರುತ್ತಲ್ವಾ, ಅದಕ್ಕೆ ಗಂಟು ಹಾಕಿ ಆ ರುಬ್ಬಿರೋ ಅಂತ ರಾಗಿನ ಸೊಸ್ವಲ್ಪನೆ ಹಾಕೊಂಡು ಕೈ ಆಡಬೇಕು. ಅದು ಹಾಲು ಒಳಗಡೆ ಇಳಿಯುತ್ತೆ, ಮೇಲ್ಗಡೆ ಸಿಪ್ ಸಿಪ್ಪೆ ತರ ಉಳ್ಕೊಳ್ಳುತ್ತೆ. ಆ ಸಿಪ್ಪೆನ ನೀವು ಹಸುಗಳಿಗೂ ಹಾಕೋಬಹುದು, ವೇಸ್ಟ್ ಮಾಡಬೇಡಿ. ಅದನ್ನ ಹಾಕೊಂಡ್ಬಿಟ್ಟು ಆ ಹಾಲನ್ನ ಆತರ ನೀವ್ ಎಷ್ಟು ತಗೊಂಡಿರ್ತೀರೋ ಅಷ್ಟು ಹಾಲನ್ನ ಸೋಸ್ಕೋಬೇಕು. ಆ ಸೋಸ್ಕೊಂಡಾದ್ಮೇಲೆ ಪಾತ್ರೆನಲ್ಲಿ ದಪ್ಪ ತಳದ ಪಾತ್ರೆ ಇಡಬೇಕು ಸರ್. ತೆಳುವಾಗಿದ್ದಾದ್ರೆ ಒತ್ತು ಬಿಡತ್ತೆ ಅದು. ದಪ್ಪ ತಳದ ಪಾತ್ರೆ ಇಟ್ಟು ಆ ಹಾಲನ್ನ ಅದಕ್ಕೆ ಹಾಕಿ ಸ್ವಲ್ಪ ಬೆಲ್ಲನ ಕರ್ಗಿಸ್ಕೊಂಡ್ಬಿಟ್ಟು ಅದ್ರೊಳಗೆ ಹಾಕ್ಬೇಕು. ಕ್ವಾಂಟಿಟಿನ ನೋಡ್ಕೋಬೇಕು, ತೆಳು ಬರುತ್ತೆ ಸ್ವಲ್ಪ ಗಟ್ಟಿನೂ ಬರುತ್ತೆ. ಹಾಲು ನಿಮಗೆ ಗಟ್ಟಿ ಆಗುತ್ತೆ ಅಂತಂದ್ರೆ ಹಾಲನ್ನ ಸ್ವಲ್ಪ ತೆಗ್ದಿಟ್ಕೊಳ್ಳಿ, ಸ್ವಲ್ಪನೆ ಹಾಕಿ. ಅದಕ್ಕೆ ಬೆಲ್ಲ ಪಾಕ ಮಾಡಿರ್ತಿರಲ್ಲ ಅದನ್ನು ಅದ್ರೊಳಗೆ ಹಾಕ್ಬಿಟ್ಟು ನೀವು ಬೇಕು ಅಂತನ್ನೋದಾದ್ರೆ ಸರ್ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬಹುದು, ಕೇಕ್ ತರ ಮಾಡ್ಕೊಂಡ್ ತಿನ್ಬಹುದು. ಇಲ್ಲ ಅಂತಂದ್ರೆ ಕಬ್ಬಿನ ಹಾಲು ಹಾಕ್ತಾರೆ ಸರ್, ಕಬ್ಬಿನ ಹಾಲು ಹಾಕಿದ್ರೆ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಬೆಲ್ಲ ಹಾಕ್ತೀನಿ ಅಂತಂದ್ರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕ್ಬೇಕಾಗುತ್ತೆ. ಕಬ್ಬಿನ ಹಾಲು ಸಿಹಿ ಇರುತ್ತೆ ಅಂದ್ರೆ ಜಾಸ್ತಿ ಕಡಿಮೆ ಮಾಡಬಾರ್ದು. ಒಂದ್ ಮೀಡಿಯಮ್ ಆಗಿ ಹಾಕಿ ಈ ಕಬ್ಬಿನ ಹಾಲನ್ನ ಹಾಕಿ ಚೆನ್ನಾಗಿ ಗೂರಾಡ್ಬೇಕು. ಒಂದು ತಟ್ಟೆಲಿ ನೀರ್ ಇಟ್ಕೊಂಡ್ಬಿಟ್ಟು ಅದನ್ನ ಒಂದು ಚಮಚದಲ್ಲಿ ತೆಗೆದಾಕಿದ್ರೆ ಆ ತಟ್ಟೆ ನೀರ್ ಇರುತ್ತಲ್ಲ ತೇಲ್ಬೇಕು. ಅದು ಗಿಣ್ಣು ನಾವು ಹಾಕ್ತಿವಲ್ಲ ಅದು ತೇಲಿದ್ರೆ ಮಾತ್ರ ಅದು ಬೆಂದಿದೆ ಅಂತ ಅರ್ಥ. ಅಂದ್ರೆ ಇದು ಪಕ್ಕಾ ರಾಗಿ ಹಲ್ವಾ ಅಂತ? ರಾಗಿ ಹಲ್ವಾ ಅಂತ ಮಾಡಬಹುದು. ಅದು ತೇಲ್ತು ಅಂತಂದ್ರೆ ಅದನ್ನ ಅದ್ರಲ್ಲೇ ಬಿಡಬಾರ್ದು. ಒಂದು ಸಣ್ಣ ಸಣ್ಣ ಪಾತ್ರೆಗಳಿರುತ್ತ, ಬಾಕ್ಸ್ ಗಳಲ್ಲಿರುತ್ತ, ಅದಕ್ಕೆ ಬಗ್ಗಿಸ್ಬಿಟ್ಟು ಬೆಳಿಗ್ಗೆ ಎದ್ದಾಗ ಈ ಕೇಕ್ ಕೊಯ್ತೀವಿ ಗೊತ್ತಲ್ಲ ಸರ್, ಅದನ್ನ ಪೀಸ್ ಮಾಡ್ಕೊಂಡು ಅದಕ್ಕೆ ಆಲ್ಪಾಯಸ ಮಾಡ್ಕೊಂಡು ತಿಂತಾರೆ, ಕಾಯಿರಸ ಮಾಡ್ತಾರಲ್ಲ ಸರ್ ಹೋಳಿಗೆಗೆ, ಆ ತರ ಮಾಡ್ಕೊಂಡು ತಿನ್ಬಹುದು ಸರ್. ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಮಾಡ್ಕೊಂಡು ತಿನ್ಬಹುದು, ಎಲ್ದಿಗೂ ತುಂಬಾ ಚೆನ್ನಾಗಿರುತ್ತೆ. ಇದು ಎಷ್ಟು ದಿನಗಳವರೆಗೆ ಇಡಬಹುದು? ಈಗ ಶೇಖರಣೆ ಮಾಡುವ ಒಂದು ವಿಧಾನಕ್ಕೆ ಬಂದ್ರೆ ಯಾವ ರೀತಿಯಿಂದ ಒಂದು ಜಾರಲ್ಲಿ ಶೇಖರಣೆ ಮಾಡ್ಬೇಕಾ ಅಥವಾ ಹೇಗೆ? ಈ ಚರಕ್ಲುಗಳು ಇರ್ತಾವಲ್ಲ ಸರ್, ಬಾಕ್ಸ್ ಐಟಮ್ ಅಲ್ಲಿ ಇರುತ್ತೆ, ಇಲ್ಲ ಬಾಕ್ಸ್ ಗಳಿರ್ತವೆ, ಒಂದು ಅಗಲವಾದ ಪಾತ್ರೆಗಳಿರುತ್ತೆ ನಿಮ್ಮ ಮನೆಯಲ್ಲಿ, ಅದಕ್ಕೆ ಹಾಕ್ಬಿಟ್ಟು ಅದನ್ನ ಗಟ್ಟಿಗಾಗಿರುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ಗಟ್ಟಿಗಾಗಿರುತ್ತೆ ಸರ್. ಕ್ವಾಂಟಿಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದನ್ನ ಒಂದ್ ತಟ್ಟೆಗೆ ಮಗುಚ್ಬೇಕು, ಕೆಳಗಡೆ ಒಂದ್ ತಟ್ಟೆ ಇಟ್ಕೋಬೇಕು, ಮೇಲಿಂದ ಮಗುಚ್ಬೇಕು. ಮಗುಚಿದಾಗ ಕೊಯ್ಬೇಕು ಅದನ್ನ, ಪೀಸ್ ಪೀಸ್ ಗಳ ತರ ಮಾಡ್ಬಿಟ್ಟು ಇಟ್ಕೊಂಡ್ರೆ 2 days ಕೆಡಲ್ಲ ಸರ್. ಇದು 2 days ಕೆಡೋದೇ ಇಲ್ಲ. ಈಗ ಇದು ನೀವು ಸ್ವಂತ ಮನೆಗೋಸ್ಕರ ಮಾಡ್ಕೊಂಡು ಉಪಯೋಗಿಸ್ತಿದ್ದೀರಾ, ಮಾರಾಟಕ್ಕೂ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಮಾರಾಟಕ್ಕೆ ಏನ್ ಮಾಡ್ತಾ ಇಲ್ಲ, ಮನೆಗೆ ಉಪಯೋಗಿಸ್ತೀವಿ ಸರ್. ಮನೇಲಿ ಮಾಡ್ತೀವಿ. ಮನೆಗೆ ಎಷ್ಟು ಬೇಕೋ ಅಷ್ಟು ತಯಾರು ಮಾಡ್ಕೊಂಡ್ಬಿಟ್ಟು ಉಪಯೋಗಿಸ್ಕೊಳ್ಳೋದು, ಉಪಯೋಗಿಸ್ಕೊಳ್ಳೋದು ಸರ್ ಅಷ್ಟೇನೆ. ಇದು ಮಾರಾಟಕ್ಕೆ ಯಾಕೆ ಅಂತಂದ್ರೆ ಇದರ ಒಂದು ಇಡ್ತಕ್ಕಂತ ಒಂದು ಅವಧಿ 2 days ಅಂತ ಹೇಳ್ತದೆ, 2 days ಹಾಳಾಗುತ್ತಾ? ಹೌದು ಸರ್, ಹಾಳಾಗುತ್ತೆ. ಇದು ಜಾಸ್ತಿ ದಿವಸ ಇರೋದಿಲ್ಲ, ಇಡೋಕಾಗಲ್ಲ. ಇದು ಯಾಕೆ ನೀವು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಇದು ಮೌಲ್ಯವರ್ಧನೆ ಕುರಿತು ಇದರ ಒಂದು ಹೆಚ್ಚಿನ ಉತ್ಪಾದನೆ ಮತ್ತೆ ಅದ್ರ ಮೌಲ್ಯವರ್ಧನೆ ಹೆಚ್ಚಿನ ಒಂದು ಶೇಖರಣೆಯ ಒಂದು ವಿಚಾರವಾಗಿ ನೀವು ಏನಾದರೂ ಸಲಹೆ ತಗೊಂಡಿದ್ದೀರಾ? ಇಲ್ಲ ಸರ್, ನಾವು ಯಾವ ತರ ಯಾವ್ದನ್ನು ಮಾಡಿಲ್ಲ. ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತು ಇಲ್ಲ. ಹಾಗಾಗಿ ನಮಗ್ ಗೊತ್ತಿರೋ ಅಂತದ್ರಲ್ಲೇನೆ ನಾವೇನ್ ಮಾಡಬಹುದು ಅಂತ ಚಿಂತನೆ ಮಾಡ್ಕಂತ ಒಂದು ಡೆವಲಪ್ ಮಾಡ್ತಾ ಇದೀವಿ ಸರ್. ನಾವು ಕೃಷಿನಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಯಾರಾದ್ರೂ ತಿಳಿಸ್ಕೊಟ್ರೆ ಅದ್ರ ಬಗ್ಗೆ ಒಂದು ಮುಂದೆ ತರಬೇತಿ ತಗೊಳ್ಳಕ್ಕೆ ನೀವು ರೆಡಿ ಆಗಿದ್ದೀರಾ? ತರಬೇತಿಗೆ ಹೋಗಕ್ಕೂ ಕೂಡ ನೀವು ರೆಡಿ ಇದ್ದೀರಾ? ಯಾಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಕೃಷಿ ಮಹಾವಿದ್ಯಾಲಯದಲ್ಲಿ, ಈಗ ಶಿವಮೊಗ್ಗದಂತ ಒಂದು ಇರುವಕ್ಕಿ ಕೃಷಿ ಮಹಾವಿದ್ಯಾಲಯ, ನವಿಲೆಯಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ, ನಮ್ಮ ಮೂಡಿಗೆರೆಯಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಇದಾವೆ ಈ ಒಂದು ಪ್ರದೇಶದಲ್ಲಿ. ಅದರಲ್ಲಿ ವಿಶೇಷವಾಗಿ ಗೃಹ ವಿಭಾಗದ ಅಂತ ಹೇಳಿನೇ ಒಂದು ವಿಭಾಗ ಇದೆ. ಅದರಲ್ಲಿ ಗೃಹ ವಿಜ್ಞಾನಿ ಅಂತ ಹೇಳಿ ಒಬ್ರು ಇರ್ತಾರೆ. ಈ ತರದ್ದು ಎಲ್ಲ ಏನು ಸಾಂಪ್ರದಾಯಿಕ ಪದಾರ್ಥಗಳನ್ನ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಮತ್ತೆ ಅದಕ್ಕೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಈ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವರು. ಯಾರು ಪತ್ರಿಕೆಗಳಲ್ಲಿ ಅವರು ಜಾಹೀರಾತು ಕೊಡ್ತಾರೆ, ಆಕಾಶವಾಣಿ ಮುಖಾಂತರ ಕೂಡ ಅವರು ಪ್ರಚಾರ ಕೊಡ್ತಾರೆ. ಅಂದ್ರೆ ಈಗ ತರಬೇತಿ ನಾವು ಯಾವ ವರ್ಷ ಯಾವ ದಿವಸ ತಗೊಂಡು ಮಾಡ್ತಾ ಇದ್ದೀವಿ, ಯಾವ ವಿಚಾರ ಅಂತಂತೇಳಿ ಹೇಳಿ ಇದು ಒಂದು ವಾರಕ್ಕಿಂತ ಮೊದಲೇನೆ ಹೇಳ್ತಾರೆ. ಸೊ ನಿಮಗೆ ಇದರ ಬಗ್ಗೆ ಮಾಹಿತಿ ಇಲ್ಲ? ಹೌದು ಸರ್, ಮಾಹಿತಿ ಇಲ್ಲ ಸರ್, ನಾವು ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದನ್ನ ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಗಳಿಗೆ ನಾನು ಈ ಒಂದು ವಿಚಾರ ತಿಳಿಸಿ ನಿಮ್ಮನ್ನ ತರಬೇತಿಗೆ ಹೋಗುವ ಒಂದು ವ್ಯವಸ್ಥೆ ನಾನು ಮಾಡ್ತೇನೆ ಮೇಡಮ್. ಒಟ್ಟಾರೆ ನಿಮ್ಮ ತರಕಾರಿ ಮತ್ತು ಸೊಪ್ಪು ಇದರಲ್ಲಿ ಖರ್ಚು ಬಂದ್ರೆ ಸರ್? ಖರ್ಚು ಅಂತಂದ್ರೆ ನಾವು ಸಾವಯವ ಮಾಡಿರೋದ್ರಿಂದ ಬೀಜದ ಒಂದು ಖರ್ಚು ಬರುತ್ತೆ ಅನ್ನೋದ ಬಿಟ್ರೆ ಇನ್ನೇನು. ಬೀಜ ಹೇಗೆ ನೀವು ಮಾರ್ಕೆಟ್ ಇಂದ ಪ್ಯಾಕೆಟ್ ಬೀಜ ತಗೊಳ್ತಿರೋ ಇಲ್ಲ ಸಾವಯವ ಒಂದು ಸಂಘಗಳು ಮಾಡ್ಕೊಂಡಿದ್ದಾರೆ ಅವ್ರ ಮುಖಾಂತರ ತಗೊಳ್ತೀರಾ ಹೇಗೆ? ಇಲ್ಲ ಸರ್, ನಾವು ಈ ಫರ್ಟಿಲೈಸರ್ಸ್ ಇಂದ ತಗೋತೀವಿ ಸರ್. ಒಂದು ಇಷ್ಟ ಕೆಜಿ ಬೇಕಾಗತ್ತೆ ಅಂತಂದ್ರೆ ಅಲ್ಲಿಂದ ತಗೋ ಬರ್ತೀವಿ, ನಮಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನ ತಗೋ ಬರ್ತೀವಿ. ಅಷ್ಟು ಬಿಟ್ರೆ ನಾವ್ ಇನ್ಯಾವ್ದ್ರಲ್ಲೂ ಔಷಧಿ ಗಿಷ್ಟಿ ಯಾವ್ದ್ರದ್ದು ಖರ್ಚು ನಮಗೆ ಯಾವ್ದ್ರಲ್ಲೂ ಬಂದಿಲ್ಲ, ಇದುವರೆಗೂ ಬಂದಿಲ್ಲ ಸರ್. ಚೆನ್ನಾಗೆ ಬಂದಿದೆ ಇಲ್ಲಿವರೆಗೂ. ಬೇವಿನ ಹಿಂಡಿ ಒಂದ್ ತಗೊಂತೀವಿ, ಒಂದ್ಸಲ ಬಂಡವಾಳ ಹಾಕಿ ತಗೊಂಡ್ರೆ ಒಂದ್ ಎರಡ್ ಮೂರ್ ಬೆಳೆಗೆ ಅದೇ ಆಗುತ್ತೆ ಸರ್. ಸ್ವಲ್ಪ ಹಾಕೋದ್ರಿಂದ ಎರಡ್ ಮೂರ್ ಬೆಳೆಗೆ ಅದೇ ಆಗ್ಬಿಡತ್ತೆ. ಸಾವಯವ ಕೃಷಿ ಜೀವನ ನೆಮ್ಮದಿ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗ್ಲೂ ಸರ್, ಯಾಕೆಂತಂದ್ರೆ ನಮ್ ರೈತರುಗಳು ಈಗ ಫಾಸ್ಟ್ ಆಗಿ ಬೆಳಿಬೇಕು ಅಂತ ಹೇಳಿ ಬೆಳಿಬೇಕು ನಿಜ ಸರ್. ಆದ್ರೆ ನಾವು ನಮ್ಮ ಭೂಮಿನ ಹಾಳು ಮಾಡ್ಕೊಂಡು ಬೆಳೆಯೋದು ಎಷ್ಟು ಮಟ್ಟಿಗೆ ಸರಿ ಇನ್ನೊಂದು ನನಗೆ ಇದುವರೆಗೂ ಗೊತ್ತಿಲ್ಲ. ದಯವಿಟ್ಟು ಇದ್ರ ಮುಖಾಂತರ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಾವಯವವಾಗಿ ಬೆಳೀರಿ, ನಿಧಾನ ಆದ್ರೂ ಪರವಾಗಿಲ್ಲ. ನಮ್ಮ ಮಕ್ಕಳಿಗೆ ನಮ್ಮ ಆಸ್ತಿನ ಉಳಿಸೋಗ್ಬೇಕು, ನಾವು ಮುಂದಿನ ಪೀಳಿಗೆಗೆ ಇರ್ಬೇಕು ಅನ್ನೋದು ನನ್ನದೊಂದು ಆಸೆ. ಖಂಡಿತವಾಗ್ಲೂ ಬೆಳಿಬೇಕು, ಆದ್ರೆ ಹಂಗಂತೇಳಿ ಭೂಮಿನ ಹಾಳು ಮಾಡ್ಕೊಂಡು ನಾಳೆ ಏನು ಬರ್ದಿದ್ರೆ ನಮ್ಮ ಮಕ್ಳು ಹೆಂಗ್ ಜೀವನ ಮಾಡ್ತಾರೆ? ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾವಯವ ಕೃಷಿನಲ್ಲಿ ನಿಧಾನ ಆಗ್ಬೋದು. ನಮ್ಮಲ್ಲೇ ತ್ಯಾಜ್ಯ ವಸ್ತುಗಳು ಸಿಗೋದ್ರಿಂದ ಬಂಡವಾಳ ಖರ್ಚು ಕಡಿಮೆ ಆಗುತ್ತೆ. ಏನು ಎಷ್ಟೆಷ್ಟೋ ಈಗ ತೋಟಗಳಲ್ಲಿ ಗರಿಗಳು ಬಿದ್ದಿರ್ತವೆ, ತೆಂಗಿನ ಗಿಡಗಳು ಇರುತ್ತೆ, ಎಷ್ಟು ತ್ಯಾಜ್ಯ ವಸ್ತುಗಳು ಇರುತ್ತೆ ಸರ್. ಅದನ್ನ ಉಪಯೋಗಿಸ್ಕೊಂಡು ನಾವು ಮುಂದುವರೆದ್ರೆ ನಮಗೆ ಖರ್ಚು ಕಮ್ಮಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ನಮ್ಮ ಭೂಮಿನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇದ್ರ ಮುಖಾಂತರ. ಈಗ ಹೆಚ್ಚಿನ ಒಂದು ನಮ್ಮ ರೈತ ಮಹಿಳೆಯರು, ರೈತ ಬಾಂಧವರು ತಮ್ಮ ಒಂದು ತೋಟಕ್ಕೆ ಬಂದು ನೀವು ಮಾಡ್ತಕ್ಕಂತ ಒಂದು ಕೃಷಿಯನ್ನ ನೋಡೋದಾದ್ರೆ ಮತ್ತೆ ನಿಮ್ಮಿಂದ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ 7677686 ಧನ್ಯವಾದ ಮೇಡಮ್. ಇದುವರೆಗೆ ತಾವು ಆಕಾಶವಾಣಿ ಭದ್ರಾವತಿ ಮಾಧ್ಯಮದ ಮೂಲಕ ನಮ್ಮ ಗೃಹಿಣಿಯರಿಗೆ, ಅದರಲ್ಲಿ ವಿಶೇಷವಾಗಿ ರೈತ ಮಹಿಳೆಯರಿಗೆ, ಇನ್ನೇನು ಮುಂದೆ ಕೃಷಿನ ತಗೊಂಡು ಹೋಗ್ತಕ್ಕಂತ ಯುವ ರೈತ ಮಹಿಳೆಯರಿಗೆ ತಾವು ಮಾರ್ಗದರ್ಶನವಾಗಿ ಸಂಪೂರ್ಣ ಇದೇನು ಸೊಪ್ಪು ಮತ್ತು ತರಕಾರಿ ಜೊತೆಗೆ ಈ ರಾಗಿಯಿಂದ ಹಲ್ವಾ ಮಾಡ್ತಕ್ಕಂತ ಒಂದು ಏನು ಸಾಂಪ್ರದಾಯಿಕ ಪದಾರ್ಥಗಳನ್ನ ಉಳಿಸ್ಕೊಂಡು ಇದನ್ನ ಬೆಳೆಸ್ಕೊಂಡು ಮತ್ತೆ ಮುಂದುವರಿಸುವ ಒಂದು ಕುರಿತು ತಮ್ಮ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದಿರಾ. ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸೊಪ್ಪು ತರಕಾರಿ ಬೆಳೆಗಳ ನಿರ್ವಹಣೆ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಮರಳನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಜಯಶ್ರೀ ರಾಜ್ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ರೈತ ಬಾಂಧವರ ಮನೆಗಳಲ್ಲಿ ವಿಶೇಷವಾಗಿ ಬಿತ್ತನೆಯ ಸಮಯದಲ್ಲಿ ಯೂರಿಯಾ ರಸಗೊಬ್ಬರವು ಧಾರಾಳವಾಗಿ ದಾಸ್ತಾನಿನಲ್ಲಿರುತ್ತದೆ. ಬಳಸುವ ಮುನ್ನ ಅಥವಾ ಬಳಸಿ ಉಳಿದ ಯೂರಿಯಾವನ್ನು ಜಾನುವಾರುಗಳ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಯಾವ ಕಾರಣಕ್ಕೂ ಮಿಶ್ರಣವಾಗದಂತೆ ನೋಡಿಕೊಳ್ಳಬೇಕು, ಏಕೆಂದರೆ ಅದು ವಿಷವಾಗಿ ಪರಿಣಮಿಸುವ ಅಪಾಯವಿರುತ್ತದೆ. ಅದರಂತೆ ಯೂರಿಯಾವನ್ನು ಜಾನುವಾರುಗಳ ಆಹಾರದಲ್ಲಿ ಮಿತವಾಗಿ ಬಳಸಿದಾಗ ಪೋಷಕಾಂಶದಂತೆ ಕೆಲಸ ನಿರ್ವಹಿಸುವುದಾದರೂ ಅಳತೆ ಮೀರಿದರೆ ಆಪತ್ತು ಎಂಬುದು ಮರೆಯಬಾರದು. ಹಸಿರು ಕ್ರಾಂತಿಯ ಪ್ರಾರಂಭದ ದಿನಗಳಿಂದಲೂ ಯೂರಿಯಾ ಗೊಬ್ಬರವನ್ನು ರೈತರು ಯಥೇಚ್ಛವಾಗಿ ಬಳಸುತ್ತಿದ್ದಾರೆ. ಜಾನುವಾರುಗಳ ಹಿಂಡಿಯಲ್ಲಿಯೂ ಸಹ ಇದನ್ನು ನಿಯಮಿತವಾಗಿ ಬಳಸುತ್ತಾರೆ. ಕೃಷಿ ಬೆಳೆಗಳಿಗೆ ಕಡಿಮೆ ದರದಲ್ಲಿ ಸಸಾರಜನಕವನ್ನು ಒದಗಿಸುವ ಸುಲಭವಾಗಿ ಕಡಿಮೆ ದರದಲ್ಲಿ ಲಭ್ಯವಿರುವ ರಾಸಾಯನಿಕ ಗೊಬ್ಬರವೆಂದರೆ ಅದು ಯೂರಿಯಾ. ರೈತರು ಸಹ ಬೆಳೆಗಳಿಗೆ ಹಾಕಲು ಈ ಗೊಬ್ಬರವನ್ನು ತಂದು ಮನೆಯಲ್ಲಿ, ಕೊಟ್ಟಿಗೆಯಲ್ಲಿ ಅಥವಾ ಹೊಲದಲ್ಲಿ ಚೀಲಗಳಲ್ಲಿ ಶೇಖರಿಸಿ ಇಡುತ್ತಾರೆ. ಇವುಗಳನ್ನು ಅಕಸ್ಮಾತ್ ಆಗಿ ಜಾನುವಾರುಗಳು ತಿನ್ನುವ ಸಾಧ್ಯತೆ ಇರುತ್ತದೆ. ಕೆಲವು ಸಲ ಜಾಸ್ತಿ ಯೂರಿಯಾ ಗೊಬ್ಬರ ಹಾಕಿದ ಬೆಳೆ ಅಥವಾ ಹುಲ್ಲನ್ನು ತಿಂದಾಗಲೂ ಸಹ ವಿಷಬಾಧೆ ಉಂಟಾಗಬಹುದು. ಸರಿಯಾಗಿ ಸಂಸ್ಕರಿಸದ ಯೂರಿಯಾ ಮಿಶ್ರಿತ ಮೇವನ್ನು ಜಾನುವಾರಿಗೆ ತಿನ್ನಿಸಿದಾಗಲೂ ಸಹ ವಿಷಬಾಧೆಯುಂಟಾಗಬಹುದು. ಜಾನುವಾರುಗಳಲ್ಲಿ ಯೂರಿಯಾ ಹೇಗೆ ವಿಷಬಾಧೆಯನ್ನುಂಟು ಮಾಡುತ್ತದೆ ಎನ್ನುವುದನ್ನು ಈಗ ತಿಳಿದುಕೊಳ್ಳೋಣ. ಯೂರಿಯಾ ಮೆಲುಕಾಡಿಸುವ ಜಾನುವಾರುಗಳ ಹೊಟ್ಟೆಗೆ ಹೋದಾಗ ಅಲ್ಲಿರುವ ಸಹಸ್ರಾರು ಸೂಕ್ಷ್ಮಾಣು ಜೀವಿಗಳು ಯೂರಿಯಾವನ್ನು ಅಮೋನಿಯಾವನ್ನಾಗಿ ಪರಿವರ್ತಿಸುತ್ತವೆ. ಅಮೋನಿಯಾ ಅಂಶವು ಹೊಟ್ಟೆ ಮತ್ತು ಕರುಳಿನಿಂದ ಹೀರುವುದರಿಂದ ರಕ್ತನಾಳಗಳ ಮೂಲಕ ಪಿತ್ತಜನಕಾಂಗವನ್ನು ಸೇರುತ್ತದೆ. ಅಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಅಮೋನಿಯಾ ಅಂಶವು ವಿವಿಧ ಕಿಣ್ವಗಳ ಸಹಾಯದಿಂದ ದೇಹಕ್ಕೆ ಅವಶ್ಯವಿರುವ ಪ್ರೋಟೀನ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಈ ಕಾರಣದಿಂದಲೇ ವಾಣಿಜ್ಯ ಪಶು ಆಹಾರದಲ್ಲಿ 2%ವರೆಗೂ ಸಹ ಯೂರಿಯಾವನ್ನ ಬಳಸಬಹುದು ಎಂಬುದು ಪಶು ವೈದ್ಯಕೀಯ ವಿಜ್ಞಾನಗಳ ವಿಷಯ ತಜ್ಞರ ಅಭಿಪ್ರಾಯ. ಆದರೆ ಈ ರೀತಿ ಯೂರಿಯಾವನ್ನು ಪಶು ಆಹಾರದಲ್ಲಿ ಬಳಸಬೇಕಾದರೆ ಪಶು ಆಹಾರದಲ್ಲಿನ ಉಳಿದ ಪೌಷ್ಟಿಕಾಂಶಗಳು ಸಮತೋಲ ಪ್ರಮಾಣದಲ್ಲಿರಬೇಕು. ಜಾಸ್ತಿ ಪ್ರಮಾಣದಲ್ಲಿ ಯೂರಿಯಾ ಬಳಸಿದಾಗ ವಿವಿಧ ಕಿಣ್ವಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದ ಅಗಾಧ ಪ್ರಮಾಣದಲ್ಲಿ ಉತ್ಪನ್ನವಾಗುವ ಅಮೋನಿಯಾವೇ ಯೂರಿಯಾ ವಿಷಬಾಧೆಗೆ ಕಾರಣ. ಮೆಲುಕಾಡಿಸುವ ಜಾನುವಾರುಗಳು ಸ್ವಲ್ಪ ಪ್ರಮಾಣದ ಅಮೋನಿಯಾವನ್ನು ಬಳಸಿಕೊಳ್ಳಲು ಶಕ್ತವಾಗಿದ್ದರೂ ಸಹ ಒಮ್ಮೆಲೆ ಅಮೋನಿಯಾದ ಪ್ರಮಾಣ ಜಾಸ್ತಿಯಾದರೆ ವಿಷಬಾಧೆಯಿಂದ ಬಳಲುತ್ತವೆ. ಶರೀರದಲ್ಲಿ ಅಮೋನಿಯಾ ಅಂಶ ಜಾಸ್ತಿಯಾಗುತ್ತಿದ್ದಂತೆ ಜೀವಕೋಶಗಳಿಗೆ ಶಕ್ತಿ ಸಂಚಾರ ನಿಂತು ಹೋಗುತ್ತದೆ. ಮೊದಲು ಅಮೋನಿಯಾದ ವಿಷದ ವಿಷಬಾಧೆಗೆ ತುತ್ತಾಗುವ ಜೀವಕೋಶಗಳೆಂದರೆ ನರಮಂಡಲದ ಕೋಶಗಳು. ಅಲ್ಲದೆ ದೇಹವನ್ನು ಸೇರುವ ಅಮೋನಿಯಾವು ಪಿತ್ತಜನಕಾಂಗವನ್ನು ಮೊದಲು ಪ್ರವೇಶಿಸುವುದರಿಂದ ಪಿತ್ತಜನಕಾಂಗವು ಸುಲಭಕ್ಕೆ ವಿಷಬಾಧೆಗೆ ಒಳಗಾಗುತ್ತದೆ. ಯೂರಿಯಾದ ವಿಷಬಾಧೆಯ ಲಕ್ಷಣಗಳು ಜಾನುವಾರು ಸೇವಿಸಿದ ಯೂರಿಯಾದ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ತೀವ್ರತರವಾದ ವಿಷಬಾಧೆಯಲ್ಲಿ ಸಾಮಾನ್ಯವಾಗಿ ಜಾನುವಾರುಗಳು ಕೂಡಲೇ ಮರಣ ಹೊಂದುತ್ತವೆ. ಯೂರಿಯಾ ಸೇವನೆಗೆ ಒಗ್ಗಿಕೊಂಡಿರುವ ಜಾನುವಾರುಗಳು ಸುಮಾರು 200-500 ಗ್ರಾಂ ಯೂರಿಯಾ ತಿಂದರೂ ವಿಷಬಾಧೆಯ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಆದರೆ ಯೂರಿಯಾಕ್ಕೆ ಒಗ್ಗಿಕೊಳ್ಳದ ಜಾನುವಾರುಗಳು 50-100 ಗ್ರಾಂ ಯೂರಿಯಾವನ್ನು ತಿಂದರೂ ಸಹ ವಿಷಬಾಧೆಗೆ ಒಳಗಾಗುತ್ತವೆ. ತೀವ್ರವಾದ ವಿಷಬಾಧೆಗೆ ಒಳಗಾದ ಜಾನುವಾರು 1-4 ಗಂಟೆಯೊಳಗಾಗಿ ಸಾವನ್ನಪ್ಪುತ್ತವೆ ಅಥವಾ ರೋಗ ಲಕ್ಷಣಗಳನ್ನು ತೋರಿಸುತ್ತವೆ. ಜೊಲ್ಲು ಸುರಿಸುವಿಕೆ, ಬಾಯಲ್ಲಿ ನೊರೆ ಬರುವುದು, ತೀವ್ರವಾದ ಹೊಟ್ಟೆ ಉಬ್ಬರ, ಹಲ್ಲು ಕಡಿಯುವಿಕೆ, ಹೊಟ್ಟೆ ನೋವು, ತೀವ್ರವಾಗಿ ಜಾಸ್ತಿಯಾಗುವ ಉಸಿರಾಟ, ಉಸಿರು ಕಟ್ಟುವಿಕೆ, ಮಾಂಸಖಂಡಗಳ ಸಂಕುಚನ ಮತ್ತು ವಿಕಸನ, ಒದ್ದಾಡುವಿಕೆ, ಈ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಹೊಟ್ಟೆಯುಬ್ಬರ ಮತ್ತು ತೀವ್ರತರವಾದ ಹೊಟ್ಟೆ ನೋವು ಯೂರಿಯಾ ವಿಷಬಾಧೆಯ ಮುಖ್ಯ ಲಕ್ಷಣಗಳು ಎಂದು ಹೇಳಬಹುದು. ಯೂರಿಯಾ ವಿಷಬಾಧೆಗೆ ನಿಖರ ಮತ್ತು ಪರಿಣಾಮಕಾರಿ ಪ್ರತ್ಯೌಷಧಿ ಇಲ್ಲ. ಆದರೆ ಜಾನುವಾರಿನ ಹೊಟ್ಟೆಯಲ್ಲಿ ಶೇಖರವಾದ ಹೆಚ್ಚಿನ ಅಮೋನಿಯಾವನ್ನು ಶರೀರದಿಂದ ಹೊರಗೆ ಹೋಗುವಂತೆ ಮಾಡಬೇಕು. ವಿಷಬಾಧೆಯು ಬಹಳ ತೀವ್ರತರವಾಗಿರುವುದರಿಂದ ತಜ್ಞ ಪಶುವೈದ್ಯರ ಚಿಕಿತ್ಸೆ ಲಭ್ಯವಾಗುವವರೆಗೆ ಕೆಲವು ಪ್ರಥಮ ಚಿಕಿತ್ಸಾ ಕ್ರಮಗಳು ರೈತರು ಅನುಸರಿಸಬಹುದು. ಜಾನುವಾರಿನ ಹೊಟ್ಟೆಯೊಳಗೆ ಕ್ಷಾರತೆ ಕಡಿಮೆ ಮಾಡಲು ಮತ್ತು ಅಮೋನಿಯಾ ಪ್ರಮಾಣ ಕಡಿಮೆ ಮಾಡಲು ಹುಳಿ ಅಂಶವನ್ನು ಜಾನುವಾರುವಿನ ಹೊಟ್ಟೆಯೊಳಗೆ ಜಾಸ್ತಿ ಮಾಡಿದಲ್ಲಿ ಕ್ಷಾರತೆ ಕಡಿಮೆಯಾಗಿ ಅಮೋನಿಯಾ ಪ್ರಮಾಣ ಕಡಿಮೆಯಾಗುತ್ತದೆ. ಲಭ್ಯವಿರುವ ಗ್ರಹ ಔಷಧಿಗಳನ್ನು ಅನುಭವಸ್ಥರ ಇಲ್ಲವೇ ಪಶು ತಜ್ಞರ ಸಲಹೆ ಮೇರೆಗೆ ಬಳಸಬಹುದು. ಜಾನುವಾರಿಗೆ ಮನೆಯಲ್ಲಿ ಲಭ್ಯವಿರುವ 1-2 ಲೀಟರ್ ಹುಳಿ ಮಜ್ಜಿಗೆಯನ್ನು 1-2 ಗ್ರಾಂನಷ್ಟು ಇಂಗಿನೊಡನೆ ಬೆರೆಸಿ ನಿಧಾನವಾಗಿ ಕುಡಿಸಬೇಕು. ಮನೆಯಲ್ಲಿ ಅಕ್ಕಿ ಗಂಜಿ ಇದ್ದರೆ ಅದನ್ನು 3-4 ಲೀಟರ್ನಷ್ಟು ಪ್ರಮಾಣದಲ್ಲಿ ಜಾನುವಾರಿಗೆ ಕೊಡಬಹುದು. ಪರಿಸ್ಥಿತಿಯನ್ನು ಅವಲೋಕಿಸಿ 1/2-1 ಕಿಲೋದವರೆಗೆ ಅನ್ನವನ್ನ ನೀಡಬಹುದು. ಆದರೆ ಜಾಸ್ತಿ ಪ್ರಮಾಣದಲ್ಲಿ ಅನ್ನವನ್ನು ನೀಡಿದರೆ ಅದು ಸಹ ಅಪಾಯಕಾರಿ ಎಂಬ ಅಂಶವನ್ನು ಸಹ ಗಮನದಲ್ಲಿ ಇಟ್ಟಿಕೊಳ್ಳಬೇಕು. 1/2 ಬಕೆಟ್ ನೀರಿಗೆ 10-15 ನಿಂಬೆ ಹಣ್ಣುಗಳನ್ನು ಹಿಂಡಿ ಅದನ್ನು ನಿಧಾನವಾಗಿ ಜಾನುವಾರಿಗೆ ಕುಡಿಸಬಹುದು. ಒಂದರಿಂದ ಎರಡು ಲೀಟರ್ ನೀರಿಗೆ ಬೊಗಸೆಯಷ್ಟು ಹುಣಸೆ ಹಣ್ಣನ್ನು ಕಿವುಚಿ ಅದನ್ನು ಕೂಡ ಕುಡಿಸಬಹುದು. ಜಾನುವಾರು ನೀರನ್ನು ಕುಡಿಯುವ ಸ್ಥಿತಿಯಲ್ಲಿದ್ದರೆ ಅದಕ್ಕೆ ತಂಪಾದ ಒಂದೆರಡು ಬಕೆಟ್ ನೀರನ್ನು ಕುಡಿಯಲು ನೀಡಬಹುದು. ನೀರನ್ನು ತಂಪುಗೊಳಿಸಲು ಮಂಜುಗಡ್ಡೆ ಲಭ್ಯವಿದ್ದರೆ ಅದರ ಉಪಯೋಗ ಮಾಡಿಕೊಳ್ಳಬಹುದು. ತಜ್ಞ ಪಶುವೈದ್ಯರು ವಿನೆಗಾರನ್ನು ಶೇಕಡ 5 ಗ್ಲೇಸಿಯಲ್ ಎಸಿಟಿಕ್ ಆಸಿಡ್ ಸೂಕ್ತ ಪ್ರಮಾಣದಲ್ಲಿ ಬಳಸುವ ಮೂಲಕ ನೀಡಬಲ್ಲರು. ಜಾನುವಾರು ಜಾಸ್ತಿ ಪ್ರಮಾಣದಲ್ಲಿ ಯೂರಿಯಾವನ್ನು ತಿಂದಿದ್ದು ಜಾಸ್ತಿ ಸಮಯವಾಗದಿದ್ದಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಉದರದಿಂದ ಯೂರಿಯಾ ಮಿಶ್ರಿತ ವಸ್ತುಗಳನ್ನು ತೆಗೆಯಬಲ್ಲರು. ರೈತರು ಯೂರಿಯಾ ಗೊಬ್ಬರ ಜಾನುವಾರುಗಳಿಗೆ ಲಭ್ಯವಾಗದಂತೆ ನೋಡಿಕೊಳ್ಳಬೇಕು ಮತ್ತು ಸೂಕ್ತ ಪ್ರಥಮ ಚಿಕಿತ್ಸೆ ನೀಡಿ ತಜ್ಞ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ಜಾನುವಾರುಗಳನ್ನು ರಕ್ಷಿಸಿಕೊಳ್ಳಬಹುದು. ಕೃಷಿ ಮಾಹಿತಿಯನ್ನು ಇದುವರೆಗೂ ಕೇಳಿದಿರಿ. International Trade Fair Organics and Millets 2025 is being held on January 23rd, 24th and 25th at Tripura Vasini Palace Grounds, Bengaluru. Participate in diverse stalls, organic and millet products, indigenous seeds and forgotten delicacies along with insightful seminars and vibrant cultural programs. Embrace organics, relish millets. This event is brought to you by the Department of Agriculture, Government of Karnataka. ನಮಸ್ಕಾರ ಕರ್ನಾಟಕ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24 ಮತ್ತು 25 ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪೇಟೆ ಧಾರಣೆ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಮೊದಲಿಗೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಉದ್ದಿನಕಾಳು ಪ್ರತಿ ಕ್ವಿಂಟಾಲ್ಗೆ 11,967 ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ತೆಂಗಿನ ಕಸಬರಿಗೆ ಕ್ವಿಂಟಾಲ್ಗೆ ಕನಿಷ್ಠ 3,200 ರೂಪಾಯಿ, ಗರಿಷ್ಠ 3,300 ರೂಪಾಯಿ. ಮಧ್ಯಮ ಗಾತ್ರದ ತಳಿಯ 1,000 ತೆಂಗಿನಕಾಯಿಗೆ ಕನಿಷ್ಠ 19,900 ರೂಪಾಯಿ, ಗರಿಷ್ಠ 32,000 ರೂಪಾಯಿ. ಮಿಲ್ಲಿಂಗ್ ಕೊಬ್ಬರಿ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 9,000, ಗರಿಷ್ಠ 13,000 ರೂಪಾಯಿ. ಬೇರೆ ತಳಿಯ ಒಂದು ಕೊಬ್ಬರಿ ಕನಿಷ್ಠ 7,500 ರೂಪಾಯಿ, ಗರಿಷ್ಠ 12,100 ರೂಪಾಯಿ. ಅಲಸಂದೆ ಕಾಳು ಕನಿಷ್ಠ 6,500 ರೂಪಾಯಿ, ಗರಿಷ್ಠ 7,100 ರೂಪಾಯಿ. ಅಲಸಂದೆ ಕಾಳು ಕನಿಷ್ಠ 6,500 ರೂಪಾಯಿ, ಗರಿಷ್ಠ 7,100 ರೂಪಾಯಿ. ಶೇಂಗಾ ಬೀಜ ಕನಿಷ್ಠ 4,400 ಮತ್ತು ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,200 ರೂಪಾಯಿ. ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಕಡಲೆಬೇಳೆ ಕನಿಷ್ಠ 7,600 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಉದ್ದಿನ ಬೇಳೆ ಕನಿಷ್ಠ ಮತ್ತು ಗರಿಷ್ಠ 11,900 ರೂಪಾಯಿ. ಕೊತ್ತಂಬರಿ ಬೀಜ ಕನಿಷ್ಠ ಮತ್ತು ಗರಿಷ್ಠ 9,047 ರೂಪಾಯಿ. ಸಾಸಿವೆ ಕಾಳು ಕನಿಷ್ಠ ಮತ್ತು ಗರಿಷ್ಠ 6,700 ರೂಪಾಯಿ. ಹುಣಸೆ ಹಣ್ಣು ಕನಿಷ್ಠ ಮತ್ತು ಗರಿಷ್ಠ 10,100 ರೂಪಾಯಿ. ಸ್ಥಳೀಯ ಗೋಧಿ ಕನಿಷ್ಠ ಮತ್ತು ಗರಿಷ್ಠ 3,698 ರೂಪಾಯಿ. ಇನ್ನು ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ರಾಶಿ ಅಡಿಕೆ ಕನಿಷ್ಠ 45,009 ರೂಪಾಯಿ, ಗರಿಷ್ಠ 51,800 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,150, ಗರಿಷ್ಠ 2,275 ರೂಪಾಯಿ. ಭತ್ತ ಕನಿಷ್ಠ 2,580, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಬೀನ್ಸ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,419, ಗರಿಷ್ಠ 3,619 ರೂಪಾಯಿ. ಕ್ಯಾರೆಟ್ ಕನಿಷ್ಠ ಮತ್ತು ಗರಿಷ್ಠ 3,334 ರೂಪಾಯಿ. ಹಸಿರು ಮೆಣಸಿನಕಾಯಿ ಕನಿಷ್ಠ 2,962, ಗರಿಷ್ಠ 3,162 ರೂಪಾಯಿ. ಮೆಕ್ಕೆಜೋಳ ಕನಿಷ್ಠ 2,160 ರೂಪಾಯಿ, ಗರಿಷ್ಠ 2,360 ರೂಪಾಯಿ. ಮಧ್ಯಮ ಗಾತ್ರದ ಭತ್ತದ ತಳಿ ಕನಿಷ್ಠ 2,753 ರೂಪಾಯಿ, ಗರಿಷ್ಠ 2,953 ರೂಪಾಯಿ, ಆಲೂಗೆಡ್ಡೆ ಕನಿಷ್ಠ 2,465 ರೂಪಾಯಿ, ಗರಿಷ್ಠ 2,665 ರೂಪಾಯಿ, ಹೀರೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 3,071 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಅಲಸಂದೆ ಬೆಳೆ ಕನಿಷ್ಠ 7,000, ಗರಿಷ್ಠ 7,300 ರೂಪಾಯಿ. ಅಲಸಂದೆ ಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಸೇಬು ಹಣ್ಣು ಕನಿಷ್ಠ 6,500, ಗರಿಷ್ಠ 7,500 ರೂಪಾಯಿ. ಗೊರಬಲು ಅಡಕೆ ಕನಿಷ್ಠ 19,700, ಗರಿಷ್ಠ ಕೂಡ 19,700 ರೂಪಾಯಿ. ರಾಶಿ ಅಡಕೆ ಕನಿಷ್ಠ 49,478, ಗರಿಷ್ಠ 49,478 ರೂಪಾಯಿ. ಯಾಲಕ್ಕಿ ಬಾಳೆ ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ಪಚ್ಚಬಾಳೆ ಕನಿಷ್ಠ 2,000, ಗರಿಷ್ಠ 2,500 ರೂಪಾಯಿ. ಬೀನ್ಸ್ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಬೀಟ್ರೂಟ್ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಹೀರೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಬದನೆಕಾಯಿ ಕನಿಷ್ಠ 800, ಗರಿಷ್ಠ 1,500 ರೂಪಾಯಿ. ಗೊಂಚಲು ಬೀನ್ಸ್ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ದೊಣ್ಣೆ ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಕೊಬ್ಬರಿ ಕನಿಷ್ಠ ಮತ್ತು ಗರಿಷ್ಠ 10,800 ರೂಪಾಯಿ. ನುಗ್ಗೆಕಾಯಿ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಬೆಳ್ಳುಳ್ಳಿ ಕನಿಷ್ಠ 20,000, ಗರಿಷ್ಠ 28,000 ರೂಪಾಯಿ. ಬೇರೆ ತಳಿಯ ದ್ರಾಕ್ಷಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಹಸಿ ಅವರೆ ಕನಿಷ್ಠ 2,200, ಗರಿಷ್ಠ 3,000 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 2,000, ಗರಿಷ್ಠ 3,000 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 1,960, ಗರಿಷ್ಠ 2,530 ರೂಪಾಯಿ. ಮೋಸಂಬಿ ಹಣ್ಣು ಕನಿಷ್ಠ 4,000 ರೂಪಾಯಿ, ಗರಿಷ್ಠ 5,000 ರೂಪಾಯಿ. ಈರುಳ್ಳಿ ಕನಿಷ್ಠ 1,000, ಗರಿಷ್ಠ 4,800 ರೂಪಾಯಿ. ಕಿತ್ತಳೆ ಹಣ್ಣು ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಮಧ್ಯಮ ತಳಿಯ ಭತ್ತ 2,380 ಕನಿಷ್ಠವಾದರೆ ಗರಿಷ್ಠ 2,700 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 3,500, ಗರಿಷ್ಠ 4,500 ರೂಪಾಯಿ. ಆಲೂಗಡ್ಡೆ ಕನಿಷ್ಠ 1,600, ಗರಿಷ್ಠ 2,000 ರೂಪಾಯಿ. ಸ್ಥಳೀಯ ರಾಗಿ ಕನಿಷ್ಠ 2,910, ಗರಿಷ್ಠ 3,651 ರೂಪಾಯಿ. ಮಧ್ಯಮ ತಳಿಯ ಅಕ್ಕಿ ಕನಿಷ್ಠ 3,000, ಗರಿಷ್ಠ 3,950 ರೂಪಾಯಿ. ಹೀರೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಸಾಮೆ ಕನಿಷ್ಠ 3,700, ಗರಿಷ್ಠ ಕೂಡ 3,700 ರೂಪಾಯಿ. ಸುವರ್ಣಗಡ್ಡೆ ಕನಿಷ್ಠ 3,000, ಗರಿಷ್ಠ 3,500 ರೂಪಾಯಿ. ತೊಗರಿ ಬೇಳೆ ಕನಿಷ್ಠ 5,905, ಗರಿಷ್ಠ 6,006 ರೂಪಾಯಿ. ಇನ್ನು ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ರಾಶಿ ಅಡಿಕೆ ಕನಿಷ್ಠ ಬೆಲೆ 49,512, ಗರಿಷ್ಠ 50,712 ರೂಪಾಯಿ. ಬೀಟ್ರೂಟ್ ಕನಿಷ್ಠ 1,400, ಗರಿಷ್ಠ 1,800 ರೂಪಾಯಿ. ಬದನೆಕಾಯಿ ಕನಿಷ್ಠ 1,400, ಗರಿಷ್ಠ 1,600 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 3,000, ಗರಿಷ್ಠ 3,500 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,150 ರೂಪಾಯಿ, ಗರಿಷ್ಠ 2,400 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,400 ರೂಪಾಯಿ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಬೆಟ್ಟೆ ಅಡಿಕೆ ಕನಿಷ್ಠ 43,400, ಗರಿಷ್ಠ 56,900 ರೂಪಾಯಿ. ಗೊರಬಲು ಅಡಿಕೆ ಕನಿಷ್ಠ 17,000 ರೂಪಾಯಿ, ಗರಿಷ್ಠ 33,069 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 29,500, ಗರಿಷ್ಠ 51,299 ರೂಪಾಯಿ. ಸರಕು ಅಡಿಕೆ ಕನಿಷ್ಠ 46,366, ಗರಿಷ್ಠ 87,810 ರೂಪಾಯಿ. ಬೀನ್ಸ್ ಕನಿಷ್ಠ 3,000, ಗರಿಷ್ಠ 6,000 ರೂಪಾಯಿ, ಜವಾರಿ ಕಡಲೆ ಬೆಳೆ ಕನಿಷ್ಠ 8,500, ಗರಿಷ್ಠ 8,800 ರೂಪಾಯಿ, ಉದ್ದಿನ ಬೇಳೆ ಕನಿಷ್ಠ 11,500, ಗರಿಷ್ಠ 15,800 ರೂಪಾಯಿ, ಬದನೆಕಾಯಿ ಕನಿಷ್ಠ 2,800 ರೂಪಾಯಿ, ಗರಿಷ್ಠ 3,000 ರೂಪಾಯಿ, ಕ್ಯಾರೆಟ್ ಕನಿಷ್ಠ 3,800, ಗರಿಷ್ಠ 4,000 ರೂಪಾಯಿ, ಧನಿಯಾ ಬೀಜ ಕೊತ್ತಂಬರಿ ಬೀಜ ಪ್ರತಿ ಕ್ವಿಂಟಾಲ್ಗೆ 9,200 ರೂಪಾಯಿ, ಗರಿಷ್ಠ 11,800 ರೂಪಾಯಿ, ಹಸಿಮೆಣಸಿನಕಾಯಿ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ, ಹಸಿ ಶುಂಠಿ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ, ಹೆಸರು ಬೇಳೆ ಕನಿಷ್ಠ 10,500, ಗರಿಷ್ಠ 10,800 ರೂಪಾಯಿ, ಹೆಸರು ಕಾಳು ಕನಿಷ್ಠ 8,500, ಗರಿಷ್ಠ 10,200 ರೂಪಾಯಿ, ಹುರುಳಿಕಾಳು ಕನಿಷ್ಠ 5,500, ಗರಿಷ್ಠ 7,500 ರೂಪಾಯಿ, ಉಂಡೆ ಬೆಲ್ಲ ಕನಿಷ್ಠ 4,000, ಗರಿಷ್ಠ 5,000 ರೂಪಾಯಿ, ಬಿಳಿ ಜೋಳ ಕನಿಷ್ಠ 3,000, ಗರಿಷ್ಠ 4,300 ರೂಪಾಯಿ, ಬೆಂಡೆಕಾಯಿ ಕನಿಷ್ಠ 1,800, ಗರಿಷ್ಠ 2,000 ರೂಪಾಯಿ, ಮೆಂತೆ ಬೀಜ ಕನಿಷ್ಠ 7,500 ರೂಪಾಯಿ, ಗರಿಷ್ಠ 8,800 ರೂಪಾಯಿ, ಸಾಸಿವೆ ಕಾಳು ಕನಿಷ್ಠ 7,500, ಗರಿಷ್ಠ 7,800 ರೂಪಾಯಿ, ಈರುಳ್ಳಿ ಕನಿಷ್ಠ 2,500, ಗರಿಷ್ಠ 3,500 ರೂಪಾಯಿ, ಉತ್ತಮ ತಳಿಯ ಭತ್ತ ಕನಿಷ್ಠ 2,350, ಗರಿಷ್ಠ 2,400 ರೂಪಾಯಿ, ಮಧ್ಯಮ ತಳಿಯ ಭತ್ತ ಕನಿಷ್ಠ 2,300, ಗರಿಷ್ಠ 2,320 ರೂಪಾಯಿ, ಆಲೂಗಡ್ಡೆ ಕನಿಷ್ಠ 2,500, ಗರಿಷ್ಠ 4,000 ರೂಪಾಯಿ, ಕೆಂಪು ರಾಗಿ ಕನಿಷ್ಠ 3,600, ಗರಿಷ್ಠ 4,200 ರೂಪಾಯಿ, ಕೋರ್ಸ್ ಅಕ್ಕಿ ಕನಿಷ್ಠ 2,105, ಗರಿಷ್ಠ 3,050 ರೂಪಾಯಿ, ಉತ್ತಮ ತಳಿಯ ಅಕ್ಕಿ ಕನಿಷ್ಠ 4,600, ಗರಿಷ್ಠ 7,500 ರೂಪಾಯಿ, ಮಧ್ಯಮ ತಳಿಯ ಅಕ್ಕಿ